275 ಮೀಟರ್ಗಳು 1089 ಕಿಲೋಹರ್ಟ್ಸ್ ತರಂಗಾಂತರಗಳಲ್ಲಿ ಹಾಗೂ ಎಫ್ಎಂ ಬ್ಯಾಂಡ್ನ ಕಂಪನಾಂಕ 100.3 ಮೆಗಾಹರ್ಟ್ಸ್ಗಳಲ್ಲಿ ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ. ಈಗ ಸಮಯ ಸರಿಯಾಗಿ 6:50 ಹಾಗೂ 58 ಸೆಕೆಂಡುಗಳು. ಕೇಳುಗರೆ, ಇದೀಗ ಕಿಸಾನ್ ವಾಣಿ ಕಾರ್ಯಕ್ರಮ. ರೈತ ಬಂಧುಗಳಿಗೆ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಬೆಳೆಗಳ ಉತ್ಪಾದನೆಯಲ್ಲಿ ನ್ಯೂ ಆಲ್ಗೆ ದ್ರಾವಣದ ಬಳಕೆ ಮತ್ತು ಲಭ್ಯತೆ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ನ್ಯೂ ಆಲ್ಗೆ ನ್ಯಾನೋಬಯೋಟೆಕ್ ಸಂಸ್ಥೆ, ಬೆಂಗಳೂರು. ಇದರಲ್ಲಿ ರಾಷ್ಟೀಯ ಆಹಾರ ಭದ್ರತಾ ಯೋಜನೆ ಕುರಿತು ಸತೀಶ್ ಬಿ ಮಣಿಪಾಲ ಅವರೊಡನೆ ಸಂದರ್ಶನ, ಬಳಿಕ ಕೃಷಿ ಮಾಹಿತಿ ಮೂಡಿಬರಲಿದೆ. ಮಾಡ್ತಾ ಇದ್ದೇವೆ. ಇನ್ನು ಕ್ಷೇತ್ರ ಮಟ್ಟದಲ್ಲಿ ಸಾವಯವ ಗೊಬ್ಬರವನ್ನ ನಾವು ಉತ್ಪಾದನೆ ಮಾಡುವ ಒಂದು ಕಾರ್ಯವನ್ನ ರೈತರಲ್ಲಿ ಪ್ರೇರೇಪಿಸಲಿಕ್ಕೆ ಹಸಿರೆಲೆ ಗೊಬ್ಬರಗಳ ಬಳಕೆಗೆ ಹೆಚ್ಚಿನ ಒತ್ತನ್ನ ಇವತ್ತಿನ ದಿನ ಕೊಡ್ತಾ ಇದ್ದೇವೆ. ಇವುಗಳನ್ನ ನಾವು ಸುಮಾರು 1 ಎಕರೆಗೆ 10-12 ಕೆಜಿ ಒಂದು ಸೆಣಬಿನ ಬೀಜವನ್ನ ಉಪಯೋಗ ಮಾಡುವುದರಿಂದ ನಾವು ಈ ಒಂದು ರೈತರು ಕ್ಷೇತ್ರ ಮಟ್ಟದಲ್ಲಿ ಈ ಒಂದು ಹಸಿರೆಲೆ ಬೀಜಗಳನ್ನ ಬೆಳೆಸ್ಕೊಳ್ಬಹುದಾಗಿದೆ. ಇದನ್ನ 45 ದಿನಗಳಲ್ಲಿ ಪುನಃ ಅದನ್ನ ಭೂಮಿಗೆ ಸೇರಿಸುವುದರಿಂದ ಉತ್ಕೃಷ್ಟವಾದ ಸಾವಯವ ಗೊಬ್ಬರ ಆ ಒಂದು ಬೆಳೆಗೆ ಲಭ್ಯವಾಗಲಿಕ್ಕಿದೆ. ಸುಮಾರು ನಿಮಗೆ ಒಂದು 12 ಕೆಜಿ ಬೀಜ ಉಪಯೋಗ ಮಾಡುವುದರಿಂದ ನಮಗೆ ಹಸಿರೆಲೆ ಸುಮಾರು 6-8 ಟನ್ಗಳಷ್ಟು ಎಕರೆಗೆ ಸಾವಯವ ಗೊಬ್ಬರ ಏನು ಲಭಿಸ್ತದೆ. ಇದರಿಂದ ನಮಗೆ ಇವತ್ತಿನ ದಿನ ಏನು ಕೊಟ್ಟಿಗೆ ಗೊಬ್ಬರದ ಸಮಸ್ಯೆಗಳಿದೆ, ಇವುಗಳಿಂದ ಒಂದು ಪರ್ಯಾಯ ವ್ಯವಸ್ಥೆ ಮತ್ತೆ ಉತ್ಕೃಷ್ಟವಾದ ಗೊಬ್ಬರ ಸಹ ಲಭಿಸಲಿಕ್ಕೆ ಸಾಧ್ಯತೆ ಇದೆ. ಇನ್ನು ಬೆಳೆ ಪದ್ಧತಿ ಆಧಾರಿತ ತರಬೇತಿ, ಇದರೊಂದಿಗೆ ನಾವು ಏನು ಇಲಾಖೆಯಿಂದ ವಿವಿಧ ಸವಲತ್ತುಗಳನ್ನು ಕೊಡುವುದರೊಂದಿಗೆ ರೈತರಿಗ ಒಂದು ತಾಂತ್ರಿಕ ಅವರ ಒಂದು ಕ್ಷೇತ್ರ ಕೌಶಲ್ಯ ವೃದ್ಧಿ ಇರಬಹುದು, ಅವರಿಗೆ ಒಂದು ಬೇಸಾಯ ತಾಂತ್ರಿಕತೆ ಬಗ್ಗೆ ಮನವರಿಕೆ ಮಾಡಲಿಕ್ಕೆ ತರಬೇತಿಗಳನ್ನು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಹಮ್ಮಿಕೊಳ್ತಾ ಇದ್ದೇವೆ. ಇಲ್ಲಿ ಬೆಳೆ ಪದ್ಧತಿ ಆಧಾರಿತ ತರಬೇತಿ, ಬೆಳೆ ಪದ್ಧತಿ ಆಧಾರಿತ ತರಬೇತಿ ಅಂದ್ರೆ ಭತ್ತ ಬೆಳೆದ ಒಂದು ಕ್ಷೇತ್ರದಲ್ಲಿ ದ್ವಿದಳ ಧಾನ್ಯವನ್ನ ಬೆಳೆಯುವಂತದ್ದು. ಅಂತ ಒಂದು ತಾಂತ್ರಿಕತೆಯಿಂದ ನಮ್ಗೆ ಈ ಒಂದು ದ್ವಿದಳ ಧಾನ್ಯಗಳನ್ನ ಬೆಳೆಯುವುದರಿಂದ ನೈಸರ್ಗಿಕವಾಗಿ ಸಿಗುವಂತ ಈ ಸಾರಜನಕವನ್ನ ಮಣ್ಣಿನಲ್ಲಿ ಸ್ಥಿರೀಕರಣವಾಗುವುದರಿಂದ ನಮಗೆ ಈ ಒಂದು ರಸಗೊಬ್ಬರ ಪೋಷಕಾಂಶಗಳು ಮಣ್ಣಿನಲ್ಲಿ ಅಂಶ ಹೆಚ್ಚಾಗ್ಲಿಕ್ಕೆ ಸಾಧ್ಯ ಆಗ್ತದೆ. ಇದಕ್ಕೆ ನಾವು ಭತ್ತದ ನಂತರ ದ್ವಿದಳ ಧಾನ್ಯ ಬೆಳೆಯಲಿಕ್ಕೆ ಹೆಚ್ಚಿನ ಒಂದು ಉತ್ತೇಜನವನ್ನ ನೀಡ್ತಾ ಇದ್ದೀವಿ. ಇದನ್ನ ಮನವರಿಕೆ ಮಾಡಲಿಕ್ಕೆ ಕ್ಷೇತ್ರ ಮಟ್ಟದಲ್ಲಿ ಬೆಳೆ ಪದ್ಧತಿ ಆಧಾರಿತ ತರಬೇತಿ ಪೂರ್ವ ಮುಂಗಾರಿನಲ್ಲಿ ಒಂದು ಮುಂಗಾರು ಮತ್ತು ಹಿಂಗಾರು ಹಂಗಾಮು ಸೇರಿ ನಾವು ಈ ಒಂದು ಕಾರ್ಯಕ್ರಮಗಳನ್ನ ಅನುಷ್ಠಾನ ಮಾಡ್ತಾ ಇದ್ದೀವಿ. ಪೂರ್ವ ಮುಂಗಾರಿನಲ್ಲಿ ಭತ್ತದ ಬಿತ್ತನೆಗೆ ಮುಂಚಿತವಾಗಿ ಮಣ್ಣು ಪರೀಕ್ಷೆ ಇರಬಹುದು, ಮಣ್ಣು ಮಾದರಿ ಸಂಗ್ರಹಣೆ ಇರಬಹುದು, ಬೀಜದ ಆಯ್ಕೆ ಇರಬಹುದು, ಬೀಜೋಪಚಾರ ವಿಧಾನ ಇರಬಹುದು, ಇವುಗಳ ಬಗ್ಗೆ ತರಬೇತಿಯನ್ನ ಕೊಡ್ತೇವೆ. ಮತ್ತೆ ಹಂಗಾಮು ಮಧ್ಯದಲ್ಲಿ ಕೀಟ ರೋಗಗಳ ನಿರ್ವಹಣೆ ಇರಬಹುದು, ಕಳೆ ನಿರ್ವಹಣೆ ಇರಬಹುದು, ನೀರಿನ ನಿರ್ವಹಣೆ ಇರಬಹುದು, ಶತ್ರು ಮತ್ತು ಮಿತ್ರ ಕೀಟಗಳ ಒಂದು ಯಾವ ರೀತಿ ಅವುಗಳನ್ನು ಕಂಡಿಡಬೇಕು, ಅವುಗಳ ಬಳಕೆಯನ್ನ ಹೇಗೆ ಮಾಡಬೇಕು ಅನ್ನುವ ಒಂದು ತಾಂತ್ರಿಕತೆಯನ್ನ ಮನವರಿಕೆ ಮಾಡ್ತೇವೆ. ಆ ನಂತರ ದ್ವಿದಳ ಧಾನ್ಯ ಬೆಳೆಯುವಂತದ್ದು ಕೊಯ್ಲೋತ್ತರ ತಂತ್ರಜ್ಞಾನಗಳಿರ್ಬಹುದು, ಈ ಒಂದು ಭತ್ತದ ಕಟಾವಿನ ನಂತರ ದ್ವಿದಳ ಧಾನ್ಯ ಬೆಳೆಯುವ ತಾಂತ್ರಿಕತೆಗಳಿರ್ಬಹುದು, ಅವುಗಳ ಉಪಯೋಗ ಇರ್ಬೋದು, ಇವುಗಳೆಲ್ಲ ಬಗ್ಗೆ ಒಂದು 4 ಸೆಷನ್ಗಳಲ್ಲಿ ಬೇರೆ ಬೇರೆ ಇದರಲ್ಲಿ ನಾವು ತರಬೇತಿಯನ್ನ ನೀಡ್ತಾ ಇದ್ದೀವಿ. ಈ ರೀತಿ ಭತ್ತ ಹಾಗೂ ದ್ವಿದಳ ಧಾನ್ಯ ಹಾಗೂ ಎಣ್ಣೆಕಾಳು ಬೆಳೆಗಳಲ್ಲಿ ವಿವಿಧ ಒಂದು ಪ್ರೋತ್ಸಾಹಗಳನ್ನ ನೀಡುವ ಮೂಲಕ ಈ ಒಂದು ಬೆಳೆಗಳ ಉತ್ಪಾದನೆ ಉತ್ಪಾದಕತೆಯನ್ನ ಹೆಚ್ಚಿಸಲಿಕ್ಕೆ, ಅದೇ ರೀತಿ ಮಣ್ಣಿನ ಫಲವತ್ತತೆಯನ್ನ ಹೆಚ್ಚಿಸುವ ಮೂಲಕ ರೈತರ ಒಂದು ಆರ್ಥಿಕ ಅಭಿವೃದ್ಧಿಗೆ ಬೇಕಾದ ಎಲ್ಲಾ ಚಟುವಟಿಕೆಯಿಂದ ಈ ಒಂದು ಕಾರ್ಯಕ್ರಮಗಳಡಿ ನಾವು ಹಮ್ಮಿಕೊಳ್ತಾ ಇದ್ದೇವೆ. ಇನ್ನು ಇಲಾಖೆಯಿಂದ ಇನ್ನೊಂದು ಪ್ರಮುಖ

ಎರಡು ವರ್ಷದ ಸಸಿಗಳಿಗೆ ಪ್ರಾಯದ ಗಿಡಗಳಿಗೆ ನಮೂದಿಸಿದ ಪೋಷಕಾಂಶದ ಮೂರನೆಯ ಒಂದು ಭಾಗ ಇದನ್ನು ಎರಡು ಹಂತಗಳಲ್ಲಿ ಅಂದರೆ ಮೇ ಜೂನ್ ತಿಂಗಳಿನಲ್ಲಿ ಹಾಗೂ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಿನಲ್ಲಿ ಕೊಡಬೇಕಾಗ್ತದೆ. ಮೂರು ವರ್ಷದ ಸಸಿಗಳಿಗೆ ಇದರ ಎರಡು ಪಟ್ಟು ಅಥವಾ ಪೂರ್ತಿ ಬೆಳೆದ ಗಿಡಗಳಿಗೆ ಕೊಡಬೇಕಾಗಿರುವಂತಹ ಪೋಷಕಾಂಶದ ಮೂರನೆಯ ಎರಡು ಭಾಗದಷ್ಟು ಪೋಷಕಾಂಶವನ್ನು ಕೊಡಬೇಕು. ಇದನ್ನು ಕೂಡ ಎರಡು ಸಮ ಪ್ರಮಾಣದ ಕಂತುಗಳಲ್ಲಿ ಕೊಟ್ಟರೆ ಒಳ್ಳೆಯದು. ಪ್ರಾಯಕ್ಕೆ ಬಂದ ಗಿಡಗಳಿಗೆ ಅರ್ಧ ಕಿಲೋದಷ್ಟು ಸಾರಜನಕ, 322 ಗ್ರಾಂನಷ್ಟು ರಂಜಕ ಹಾಗೂ 1.2 ಕಿಲೋದಷ್ಟು ಪೊಟ್ಯಾಷನ್ನು ಕೊಡಬೇಕಾಗಿದೆ. ರಾಸಾಯನಿಕ ಗೊಬ್ಬರಗಳಾದ ಯೂರಿಯಾ, ರಾಕ್ ಫಾಸ್ಫೇಟ್ ಹಾಗೂ ಮ್ಯೂರೇಟ್ ಆಫ್ ಪೊಟ್ಯಾಶ್ ಈ ಗೊಬ್ಬರಗಳ ಮಿಶ್ರಣಗಳನ್ನು ಪೋಷಕಾಂಶಗಳ ಪ್ರಮಾಣವನ್ನು ಒದಗಿಸುವುದಕ್ಕೆ ಉಪಯೋಗಿಸಬಹುದು. ಜಂಬಿಟ್ಟಿಗೆ ಮಣ್ಣು ಮತ್ತು ಆಮ್ಲೀಯ ಮಣ್ಣಿನಲ್ಲಿ ಮುಸ್ಸೋರಿಫಾಸ್ ಅನ್ನು ರಂಜಕದ ಮೂಲಾಧಾರವಾಗಿ ಉಪಯೋಗಿಸಬಹುದು. ರಾಸಾಯನಿಕ ಗೊಬ್ಬರವನ್ನು ಎರಡು ಹಂತಗಳಲ್ಲಿ ಕೊಡುವಂತಹದ್ದು ಒಳ್ಳೆಯದು. ಗಿಡದ ಬುಡದಿಂದ ಸುಮಾರು 2 ಮೀಟರ್ ಸುತ್ತಲಿನ ಜಾಗದಲ್ಲಿ ಗೊಬ್ಬರವನ್ನು ಚಿಮುಕಿಸಿ ಗುದ್ದಲಿಯಿಂದ ಸಣ್ಣಗೆ ಕೊಚ್ಚಿ ಮಣ್ಣಿನ ಒಳಗಡೆ ಸೇರಿಸಬೇಕು. ಇನ್ನುಳಿದ ಮೂರನೆಯ ಎರಡು ಅಂಶವನ್ನು ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಲ್ಲಿ ಕೊಡಬೇಕು. ಆಗ ಗಿಡದ ಬುಡದಿಂದ 2 ಮೀಟರ್ ತ್ಯಾಜ್ಯದ ಜಾಗದಲ್ಲಿ ಸುಮಾರು 25 ಸೆಂಟಿಮೀಟರ್ ಆಳವಾಗಿ ಮಣ್ಣನ್ನು ಅಗೆದು ಅದರಲ್ಲಿ 50 ಕಿಲೋದಷ್ಟು ಹಸಿರೆಲೆ ಗೊಬ್ಬರ ಅಥವಾ ಕಾಂಪೋಸ್ಟ್ ಇಲ್ಲವೇ ಜೈವಿಕ ಗೊಬ್ಬರವನ್ನು ಹಾಕಿ ಉಳಿದ ರಾಸಾಯನಿಕ ಗೊಬ್ಬರವನ್ನು ಅದರ ಮೇಲೆ ಚಿಮುಕಿಸಿ ತೆಳ್ಳಗೆ ಮಣ್ಣಿನಿಂದ ಮುಚ್ಚಬೇಕಾಗ್ತದೆ. ಫಸಲು ಬರ್ತಾ ಇರುವಂತಹ ಗಿಡಗಳಿಗೆ 1 ಕಿಲೋದಷ್ಟು ಯೂರಿಯಾ, 1.5 ಕಿಲೋದಷ್ಟು ಮುಸ್ಸೋರಿಫಾಸ್ ಅಥವಾ 2 ಕಿಲೋದಷ್ಟು ಸೂಪರ್ ಫಾಸ್ಫೇಟ್ ಹಾಗೂ 2 ಕಿಲೋದಷ್ಟು ಮ್ಯೂರೇಟ್ ಆಫ್ ಪೊಟ್ಯಾಶ್ ಈ ರಸಗೊಬ್ಬರವನ್ನು ಎರಡು ಕಂತುಗಳಲ್ಲಿ ಕೊಡಬೇಕಾಗ್ತದೆ. ಯಾವಾಗಲೂ ನಮೂದಿಸಿದ ಪ್ರಮಾಣದಲ್ಲಿ ರಂಜಕಯುಕ್ತ ಪೋಷಕಾಂಶಗಳನ್ನು ಒದಗಿಸ್ತಾ ಬರುವುದರಿಂದ ಮಣ್ಣಿನಲ್ಲಿರುವಂತಹ ರಂಜಕದ ಪ್ರಮಾಣ ಒಂದು ಹಂತದಲ್ಲಿ ಹೆಚ್ಚಾಗ್ತದೆ. ಅಂತಹ ಪ್ರಮಾಣ 20 PPM ಅಧಿಕವಾದಾಗ ರಂಜಕಯುಕ್ತ ಗೊಬ್ಬರ ಹಾಕದೇ ಇರುವುದನ್ನು ಪಾಲಿಸಬೇಕಾಗ್ತದೆ. ಮಣ್ಣಿನಲ್ಲಿ ರಂಜಕದ ಅಂಶ ಮತ್ತೆ 20 PPM ಕಡಿಮೆಯಾದಾಗ ಮಾತ್ರ ರಂಜಕಯುಕ್ತ ಗೊಬ್ಬರವನ್ನು ಕೊಡಬಹುದು. ಮಣ್ಣಿನಲ್ಲಿ ರಂಜಕದ ಅಂಶ 10-20 PPM ಇದ್ದರೆ ಶಿಫಾರಸು ಮಾಡಿರುವ ಅರ್ಧದಷ್ಟು ರಂಜಕಯುಕ್ತ ಗೊಬ್ಬರವನ್ನು ಹಾಕಿದರೆ ಸಾಕಾಗ್ತದೆ. ಆಮ್ಲಯುಕ್ತ ಮಣ್ಣಿನಲ್ಲಿ 1 ಕಿಲೋದಷ್ಟು ಡೊಲೊಮೈಟ್ ಹಾಗೂ 1 ಕಿಲೋದಷ್ಟು ಸುಣ್ಣ ಮತ್ತು 500 ಗ್ರಾಂನಷ್ಟು ಮೆಗ್ನೀಷಿಯಂ ಸಲ್ಫೇಟ್ ಅನ್ನು ಪ್ರತಿ ಗಿಡಕ್ಕೆ ಕೊಡುವಂತಹದ್ದು ಹೆಚ್ಚು ಲಾಭದಾಯಕ. ತೆಂಗಿನ ಬೆಳೆಯಲ್ಲಿ ಜೈವಿಕ ಗೊಬ್ಬರಗಳನ್ನು ಕೂಡ ಬಳಕೆ ಮಾಡಬಹುದು. ಇದರಲ್ಲಿ ಮುಖ್ಯವಾಗಿ ಹಸಿರೆಲೆ ಗೊಬ್ಬರ, ಕುಟ್ಟಿಗೆ ಗೊಬ್ಬರ, ಎರೆಹುಳು ಗೊಬ್ಬರ, ತೆಂಗಿನ ನಾರಿನ ಕಾಂಪೋಸ್ಟ್, ಹೊದಿಕೆ ಬೆಳೆಗಳು ಇವುಗಳನ್ನು ಕೂಡ ಬಳಕೆ ಮಾಡಬಹುದು. ತೋಟದ ಸುತ್ತಲೂ ಹಸಿರೆಲೆ ಗೊಬ್ಬರದ ಒದಗಿಸುವಂತಹ ಗಿಡಗಳಾದ ಗೊಬ್ಬರದ ಸೊಪ್ಪು ಅಥವಾ ಗ್ಲಿರಿಸೀಡಿಯಾ, ಹೊಂಗೆ ಸೊಪ್ಪು ಅಥವಾ ಪೊಂಗೇಮಿಯಾ ಅಥವಾ ಇನ್ನಿತರ ಯಾವುದೇ ಗಿಡಗಳನ್ನು ಬೆಳೆಸಿ ಅವುಗಳಿಂದ ದೊರೆಯುವಂತಹ ಹಸಿರೆಲೆಗಳನ್ನು ತೆಂಗಿನ ಬುಡದಲ್ಲಿ ಸುಮಾರು 20-30 ಕಿಲೋದಷ್ಟು ಹಾಕಬಹುದು. ಈ ಕಾರ್ಯಕ್ರಮವನ್ನು ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಿನಲ್ಲಿ ಮಾಡುವಂತಹದ್ದು ಒಳ್ಳೆಯದು. ಹಾಗೆಯೇ ಕೊಟ್ಟಿಗೆ ಗೊಬ್ಬರ ಲಭ್ಯ ಇರುವಂತಹ ಸ್ಥಳಗಳಲ್ಲಿ ಒಂದು ತೆಂಗಿಗೆ ಸುಮಾರು 25-30 ಕಿಲೋದಷ್ಟು ಹಾಕಬಹುದು. ಹಾಗೆಯೇ ಕೊಟ್ಟಿಗೆ ಗೊಬ್ಬರ ಲಭ್ಯ ಇರುವಂತಹ ಸ್ಥಳಗಳಲ್ಲಿ ಒಂದು ತೆಂಗಿನ ಮರಕ್ಕೆ ಸುಮಾರು 25-30 ಕಿಲೋದಷ್ಟು ಹಾಕುವಂತಹದ್ದು ಒಳ್ಳೆಯದು. ಇತ್ತೀಚಿನ ದಿವಸಗಳಲ್ಲಿ ಎರೆಹುಳುಗಳಿಂದ ತಯಾರಾಗಿರುವಂತಹ ಎರೆಹುಳು ಗೊಬ್ಬರದ ಮಹತ್ವ ಎಲ್ಲರಿಗೂ ತಿಳಿದಿರುವಂತಹ ವಿಚಾರ. ತೆಂಗಿನ ಎಲೆಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಲಿಗ್ನಿನ್ ಅಂಶ ಇರುವುದರಿಂದ ಅದು ಸ್ವಾಭಾವಿಕವಾಗಿ ಗೊಬ್ಬರವಾಗುವುದಕ್ಕೆ ಅಧಿಕ ಸಮಯ ತೆಗೆದುಕೊಳ್ಳುತ್ತದೆ. ಎರೆಹುಳು ಜಾತಿಗೆ ಸೇರಿರುವಂತಹ ಕೆಲವು ಪ್ರಭೇದಗಳು ಸಾವಯವ ಗೊಬ್ಬರದಲ್ಲಿ ಜೀವಿಸಿ ತ್ಯಾಜ್ಯ ವಸ್ತುಗಳನ್ನು ಸೂಕ್ತವಾದ ಸಾವಯವ ಗೊಬ್ಬರವನ್ನಾಗಿ ಪರಿವರ್ತಿಸುತ್ತವೆ. ಸಿಪಿಸಿಆರ್ಐ ಕಾಸರಗೋಡಿನಲ್ಲಿ ನಡೆಸಿದ ಸಂಶೋಧನೆಯಲ್ಲಿ ಎರೆಹುಳುವಿನ ಒಂದು ಪ್ರಭೇದವನ್ನು ಆಫ್ರಿಕನ್ ನಿಶಾ ಸಂಚಾರಿ ಯೂಡ್ರಿಲಸ್ ಸ್ಪೀಸೀಸ್ ಎಂದು ಗುರುತಿಸಿ ಅದರ ಸಾಮರ್ಥ್ಯವನ್ನು ಪರೀಕ್ಷಿಸಲಾಗಿದೆ. ಇದರ ಪ್ರಕಾರ ತೆಂಗಿನ ಎಲೆ ಮತ್ತು ಇತರ ತ್ಯಾಜ್ಯಗಳನ್ನು ತಿಂದು ಜೀರ್ಣಿಸಿಕೊಂಡು ಅತಿ ಸೂಕ್ತವಾದಂತಹ ಗೊಬ್ಬರವನ್ನಾಗಿ ಪರಿವರ್ತಿಸಬಹುದು. ಈ ರೀತಿಯ ಎರೆಹುಳು ಗೊಬ್ಬರವನ್ನು ತೆಂಗಿಗೆ ಹಾಕುವಂತಹದ್ದು ಸೂಕ್ತ. ಎರೆಹುಳು ಗೊಬ್ಬರವನ್ನು ಸಿಮೆಂಟ್ ತೊಟ್ಟಿಗಳಲ್ಲಿ, ಗುಂಡಿ ವಿಧಾನದಲ್ಲಿ, ರಾಶಿ ಮಾಡುವ ವಿಧಾನದಲ್ಲಿ ಅಥವಾ ತೆಂಗಿನ ಬುಡದಲ್ಲೇ ತಯಾರಿಸಿಕೊಳ್ಳಬಹುದು. ತೆಂಗಿನ ಎಲೆಗಳನ್ನು ಜೋಡಿಸಿ ಇಟ್ಟ ಮೇಲೆ ಸಗಣಿಯ ಬಗ್ಗಡವನ್ನು ಮಿಶ್ರಣ ಮಾಡಿ 1 ಟನ್ ತೆಂಗಿನ ಎಲೆಯ ಮೇಲೆ ಸುಮಾರು 100 ಕಿಲೋದಷ್ಟು ಸಿಂಪರಣಿಸಬೇಕು. ಈ ರೀತಿ ಬಗ್ಗಡವನ್ನು ಹಾಕಿ 2-3 ವಾರಗಳವರೆಗೆ ಹಾಗೆಯೇ ಬಿಡಬೇಕು. ಈ ಸಮಯದಲ್ಲಿ ತೇವಾಂಶವನ್ನು ಕಾಪಾಡುವುದಕ್ಕೆ ನೀರನ್ನು ಸಿಂಪಡಣೆ ಮಾಡ್ತಾ ಇರಬೇಕು. ನಂತರ 1 ಟನ್ ಎಲೆಗಳ ಲೆಕ್ಕದಲ್ಲಿ ಸುಮಾರು 1,000 ಎರೆಹುಳುಗಳನ್ನು ಬಿಡಬಹುದು. ರಾಶಿಯನ್ನು ಅಥವಾ ಗುಂಡಿಯನ್ನು, ಸಿಮೆಂಟ್ ತೊಟ್ಟಿಯನ್ನು ನೆಟ್ಟುಗಳಿಂದ ಮುಚ್ಚಬೇಕು. ಈ ರೀತಿ ಎರೆಹುಳುಗಳನ್ನು ಬಿಟ್ಟ ಮೇಲೆ ತೆಂಗಿನ ಎಲೆಗಳ ಮೇಲೆ 4 ದಿವಸಗಳಿಗೊಂದ್ಸಾರಿ ನೀರನ್ನು ಸಿಂಪಡಿಸ್ತಾ ಇರಬೇಕು. ಈ ರೀತಿ ಹದ ಮಾಡಿದ ಎಲೆಗಳು ಪೂರ್ಣ ಗೊಬ್ಬರವಾಗುವುದಕ್ಕೆ ಸುಮಾರು 60-75 ದಿವಸಗಳು ತೆಗೆದುಕೊಳ್ಳುತ್ತದೆ. ಸರಾಸರಿ 70% ಎರೆಹುಳು ಗೊಬ್ಬರವನ್ನು ಪಡೆಯಬಹುದು. ತೆಂಗಿನ ನಾರಿನ ಹುಡಿಯು ಕೂಡ ತೆಂಗಿನ ಸಿಪ್ಪೆಯನ್ನು ನಾರಿನ ಉತ್ಪನ್ನವಾಗಿ ಉಪಯೋಗಿಸಿದಾಗ ದೊರೆಯುವಂತಹ ಹಾಗೂ ತೆಂಗಿನ ನಾರಿನ ಉದ್ದಿಮೆ ಇರುವ ಪ್ರದೇಶದಲ್ಲಿ ಹೇರಳವಾಗಿ ಲಭ್ಯವಿರುತ್ತದೆ. ಈ ಹುಡಿಯನ್ನು ಶಿಲೀಂಧ್ರ ಜಾತಿಗೆ ಸೇರಿದ ಪ್ಲೂರೋಟಸ್ನಿಂದ ಉತ್ತಮ ಜೈವಿಕ ಗೊಬ್ಬರವನ್ನಾಗಿ ಪರಿವರ್ತಿಸಬಹುದು. ಈ ಗೊಬ್ಬರವನ್ನು ಕೂಡ ಸುಮಾರು 25-30 ಕಿಲೋದಷ್ಟು ಪ್ರತಿ ತೆಂಗಿನ ಮರಗಳಿಗೆ ಹಾಕುವುದರಿಂದ ಒಳ್ಳೆಯ ಪ್ರತಿಫಲವನ್ನು ಪಡೆಯಬಹುದು. ತೆಂಗಿನ ಬೆಳೆಗೆ ಅನೇಕ ರೋಗಗಳು ಬಾಧಿಸುತ್ತವೆ. ಮಳೆಗಾಲದಲ್ಲಿ ವಿಶೇಷವಾಗಿ ಬಾಧಿಸುವಂತಹ ಸುಳಿ ಕೊಳೆಯುವಂತಹ ರೋಗ ಹಾಗೂ ವರ್ಷದ ಯಾವ ಸಮಯದಲ್ಲಾದರೂ ಬಾಧಿಸಬಹುದಾದಂತಹ ಕಾಂಡಸೋರುವ ರೋಗ ಹಾಗೂ ಅಣಬೆ ರೋಗ, ಇವು ಪ್ರಮುಖವಾದಂತಹ ರೋಗಗಳು. ಕಾಂಡಸೋರುವ ರೋಗ ವಿಶೇಷವಾಗಿ ಕಾಂಡದ ಕೆಳಭಾಗದ ತೊಗಟೆಯಲ್ಲಿ ರಕ್ತ ಕಾರಿದಂತಹ ಪಟ್ಟೆಗಳು ಕಾಣಿಸಿಕೊಳ್ಳುತ್ತವೆ ಹಾಗೂ ದಟ್ಟ ಕಂದು ಮಿಶ್ರಿತ ಕಂದು ಬಣ್ಣದ ದ್ರವವು ಒಸರ್ತಾ ಇರುತ್ತದೆ. ರಕ್ತ ಕಾರಿರುವಂತಹ ಪಟ್ಟೆಗಳ ಒಳಗಿನ ಅಂಗಾಂಶಗಳು ಕೊಳೆತು ಹೋಗಿ ತನ್ನ ಸ್ವಾಭಾವಿಕ ಬಣ್ಣವನ್ನು ಕಳೆದುಕೊಳ್ಳುತ್ತದೆ. ರೋಗವು ಉಲ್ಬಣಗೊಂಡ ಹಾಗೆಲ್ಲ ಈ ರೀತಿಯ ಪಟ್ಟೆಗಳು ಮರದ ಮೇಲ್ಭಾಗಕ್ಕೂ ಹರಡಬಹುದು ಹಾಗೂ ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗುತ್ತವೆ. ಅನಂತರ ಮರದ ತುದಿಯ ಗಾತ್ರ ಕ್ಷೀಣಿಸುತ್ತಾ ಸಣ್ಣದಾಗ್ತದೆ. ಕಾಂಡಸೋರುವ ರೋಗವು ಟೆಲೋವಿಯಾಪ್ಸಿಸ್ ಪ್ಯಾರಾಡಾಕ್ಸಾ ಎನ್ನುವಂತಹ ಶಿಲೀಂಧ್ರದಿಂದ ಉಂಟಾಗುವಂತಹದ್ದು. ತೆಂಗಿನ ಮರದ ಕಾಂಡದಲ್ಲಿರುವಂತಹ ಬಿರುಕುಗಳು, ಬೇಸಿಗೆಯಲ್ಲಿ ಹೆಚ್ಚಾಗಿರುವಂತಹ ಉಷ್ಣಾಂಶ, ಮಳೆಗಾಲದಲ್ಲಿ ಅತಿ ಹೆಚ್ಚು ನೀರು ನಿಲ್ಲುವಂತಹದ್ದು ಮತ್ತು ಅಸಮತೋಲನ ಪೋಷಕಾಂಶಗಳು ಈ ರೋಗದ ತೀವ್ರತೆಗೆ ಪೂರಕವಾಗಿರುವಂತಹ ಅಂಶಗಳು. ಈ ರೋಗದ ಸಮಗ್ರ ನಿರ್ವಹಣೆ ಅಂತಂದರೆ ರೋಗ ಬಾಧಿಸಿರುವಂತಹ ಕಾಂಡದ ಅಂಗಾಂಶಗಳನ್ನು ಕತ್ತಿಯ ಸಹಾಯದಿಂದ ಕೆತ್ತಿ ತೆಗೆದು ಆ ಭಾಗಕ್ಕೆ 10% ಕಾರ್ಬಂಡಜಿಮ್ ಅಂದರೆ 10 ಗ್ರಾಂ ಶಿಲೀಂಧ್ರನಾಶಕವನ್ನು 100 ಮಿಲಿಲೀಟರ್ ನೀರಿನಲ್ಲಿ ಕರಗಿಸಿರುವಂತಹ ದ್ರಾವಣ ಮಾಡಿಕೊಳ್ಬೇಕು. ಈ ದ್ರಾವಣವನ್ನು ಲೇಪನ ಮಾಡಬೇಕು ಹಾಗೂ 2 ದಿವಸಗಳ ನಂತರ ಟಾರನ್ನು ಹಚ್ಚಬೇಕು. ಜೈವಿಕ ನಿಯಂತ್ರಣ ಶಿಲೀಂಧ್ರ ಅಥವಾ ಟ್ರೈಕೋಡರ್ಮಾ ಹಾರ್ಜಿಯಾನಮ್ ಇದರ ಪೇಸ್ಟನ್ನು 100 ಗ್ರಾಂನ ಹಾಗೆ 50 ಮಿಲಿಲೀಟರ್ ನೀರಿನಲ್ಲಿ ಬೆರೆಸಬೇಕು. ರೋಗಕ್ಕೆ ತುತ್ತಾಗಿರುವಂತಹ ತೊಗಟೆಯ ಮೇಲೆ ಹಚ್ಚಬೇಕು ಮತ್ತು ಹಚ್ಚಿದ ಭಾಗಕ್ಕೆ 2 ದಿವಸಗಳಿಗೊಮ್ಮೆ ನೀರನ್ನು ಚಿಮ್ಮಿಸ್ತಾ ಇರಬೇಕು. ಜೈವಿಕ ನಿಯಂತ್ರಣ ಕ್ರಮ ಟ್ರೈಕೋಡರ್ಮಾ ಮಿಶ್ರಿತ ಬೇವಿನ ಹಿಂಡಿಯನ್ನು 1 ಮರಕ್ಕೆ ಸುಮಾರು 5 ಕಿಲೋದ ಹಾಗೆ ಹಾಕಬೇಕು. 4 ದಿವಸಗಳಿಗೆ ಒಂದು ಸಾರಿ ನೀರನ್ನು ಕೊಡಬೇಕು. ಅದರ ಮೇಲೆ ಒಣಗಿದ ಎಲೆಗಳ ಹೊದಿಕೆಯನ್ನು ನಿರ್ಮಿಸಬೇಕು. ಬೇರಿನ ಮುಖಾಂತರ 5% ಕಾರ್ಬಂಡಜಿಮ್ ಅಂದರೆ 100 ಮಿಲಿಲೀಟರ್ ನೀರಿನಲ್ಲಿ 5 ಗ್ರಾಂ ಶಿಲೀನಾಶಕವನ್ನು ಬೆರೆಸಿ ದ್ರಾವಣವನ್ನು 3 ತಿಂಗಳ ಅಂತರದಲ್ಲಿ ಕೊಡಬೇಕು ಹಾಗೂ ರೋಗವು ತೀವ್ರಗತಿಯಲ್ಲಿದ್ದಾಗ 40 ಲೀಟರ್ 0.1 ಕಾರ್ಬಂಡಜಿಮ್ ಅಂದರೆ 40 ಲೀಟರಿಗೆ 40 ಗ್ರಾಂನಷ್ಟು ಶಿಲೀನಾಶಕವನ್ನು ಬೆರೆಸಿ ದ್ರಾವಣವನ್ನು ತೆಂಗಿನ ಬುಡಕ್ಕೆ ಹಾಕಬೇಕು. ಶಿಫಾರಸು ಮಾಡಿರುವಂತಹ ರಸಗೊಬ್ಬರಗಳು ಅಂದರೆ 500 ಗ್ರಾಂನಷ್ಟು ಸಾರಜನಕ, 320 ಗ್ರಾಂ ರಂಜಕ ಹಾಗೂ 1200 ಗ್ರಾಂನಷ್ಟು ಪೊಟ್ಯಾಶ್, ಇದರ ಜೊತೆಗೆ ಹಟ್ಟಿ ಗೊಬ್ಬರ ಸುಮಾರು 50 ಕಿಲೋದಷ್ಟು ಪ್ರತಿ ವರ್ಷಕ್ಕೆ 1 ಮರಕ್ಕೆ ಕೊಡಬೇಕಾಗ್ತದೆ. ಅಣಬೆ ರೋಗ ಇನ್ನೊಂದು ಪ್ರಮುಖವಾದಂತಹ ರೋಗ. ಈ ರೋಗದ ಲಕ್ಷಣಗಳು ಅಂತಂದರೆ ಕೆಳಗಿನ ಭಾಗದ ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗಿ ನಂತರ ಒಣಗಿ ಜೋತು ಬೀಳುತ್ತವೆ, ಬೇರುಗಳು ಕೊಳೆತು ಹೋಗಬಹುದು, ಮರದ ಬುಡಭಾಗದಲ್ಲಿ ರಕ್ತವು ಕಾರಿದಂತಹ ಪಟ್ಟೆಗಳು ಕಾಣಿಸಿಕೊಳ್ಳುತ್ತವೆ, ಅನಂತರ ರೋಗ ಉಲ್ಬಣಗೊಂಡ ಹಾಗೆಲ್ಲ ಈ ತರಹದ ಪಟ್ಟೆಗಳು ಮರದ ಮೇಲ್ಭಾಗಕ್ಕೆ ಹರಡುತ್ತವೆ ಮತ್ತು ಕೊನೆಯ ಹಂತದಲ್ಲಿ ಮರದ ಬುಡದಲ್ಲಿ ಅಣಬೆಯು ಬೆಳೀತದೆ. ಗ್ಯಾನೋಡರ್ಮಾ ಲ್ಯುಸಿಡಮ್ ಎನ್ನುವಂತಹ ಶಿಲೀಂಧ್ರದಿಂದ ಈ ರೋಗವು ಉಂಟಾಗ್ತದೆ. ಗ್ಯಾನೋಡರ್ಮಾ ಸ್ವರೋಗ ರೋಗವು ಸಾಮಾನ್ಯವಾಗಿ ಸರಿಯಾಗಿ ಬೆಳೆ ನಿರ್ವಹಣೆ ಮಾಡದೇ ಇರುವಂತಹ ತೋಟಗಳಲ್ಲಿ ಕಂಡುಬರುವಂತಹದ್ದು. ಈ ರೋಗವು 1 ಮರದಿಂದ 1 ಮರಕ್ಕೆ ಬೇರುಗಳ ಮುಖಾಂತರ ಹರಡುತ್ತದೆ. ರೋಗ ಬಂದು ಸತ್ತಿರುವಂತಹ ಮರಗಳು ಮತ್ತು ಅದರ ಬೇರಿನ ಸಮೂಹವನ್ನು ಕಡಿದು ನಾಶಪಡಿಸಬೇಕು. ರೋಗ ಬಂದಿರುವ ಮರಗಳನ್ನು ಬೇರೆ ಮರಗಳಿಗೆ ರೋಗವು ಹರಡದ ಹಾಗೆ ಮರದ ಸುತ್ತಲೂ ಸುಮಾರು 2 ಅಡಿ ಆಳ ಹಾಗೂ 1 ಅಡಿ ಅಗಲದ ಗುಂಡಿಯನ್ನು ತೋಡಬೇಕು. ಶಿಫಾರಸು ಮಾಡಿರುವಂತಹ ರಸಗೊಬ್ಬರಗಳು ಅಂತಂದರೆ 100 ಗ್ರಾಂ ಸಾರಜನಕ, 40 ಗ್ರಾಂ ರಂಜಕ ಹಾಗೂ 140 ಗ್ರಾಂ ಪೊಟ್ಯಾಶ್ ಮತ್ತು 25 ಕಿಲೋದಷ್ಟು ಜೈವಿಕ ಗೊಬ್ಬರವನ್ನು ಪ್ರತಿ ವರ್ಷ 1 ಮರಕ್ಕೆ ಹಾಕಬೇಕು. ಜೈವಿಕ ನಿಯಂತ್ರಣ ಶಿಲೀಂಧ್ರವನ್ನು ಅಂದರೆ ಟ್ರೈಕೋಡರ್ಮಾ ಹಾರ್ಜಿಯಾನಮ್ ಇದನ್ನು ಬೇವಿನ ಹಿಂಡಿಯಲ್ಲಿ ಅಭಿವೃದ್ಧಿಪಡಿಸಿ 1 ಮರಕ್ಕೆ 2 ಕಿಲೋದ ಹಾಗೆ ಹಾಕಬೇಕು. 4 ದಿವಸಗಳಿಗೆ ಒಂದು ಸಾರಿ ನೀರನ್ನು ಕೊಡಬೇಕು ಮತ್ತು ಎಲೆಗಳ ಹೊದಿಕೆಯನ್ನು ನಿರ್ಮಿಸಬೇಕು. ಬಾಳೆಗಿಡವನ್ನು ಅಂತರಬೆಳೆಯಾಗಿ ಬೆಳೆಯಬಹುದು. ಬೇಸಿಗೆ ಕಾಲದಲ್ಲಿ ಮರಗಳಿಗೆ ಪಾತಿ ಪದ್ಧತಿಯಲ್ಲಿ ನೀರನ್ನು ಒದಗಿಸಬೇಕು ಅಥವಾ ಹನಿ ನೀರಾವರಿಯನ್ನಾದರೂ ಮಾಡಬಹುದು. ಬೇರಿನ ಮುಖಾಂತರ 2% ಹೆಕ್ಸಕೊನೋಜೋಲ್ 2 ಮಿಲಿಲೀಟರನ್ನು 100 ಮಿಲಿಲೀಟರ್ ನೀರಿನಲ್ಲಿ ಬೆರೆಸಿ 3 ತಿಂಗಳಿಗೆ ಒಂದು ಸಾರಿ ಕೊಡಬೇಕು. 20 ಲೀಟರ್ 1% ಬೋರ್ಡೋ ದ್ರಾವಣ ಅಥವಾ 0.2 ಹೆಕ್ಸಕೊನೋಜೋಲ್ ಇದನ್ನು ಮರದ ಸುತ್ತಲೂ ಮಣ್ಣಿಗೆ ಸುರಿಬೇಕು. ರೈತ ಬಂಧುಗಳೇ, ಕೃಷಿ ಮಾಹಿತಿ ಪ್ರಸಾರವಾಯಿತು. ಪ್ರಸ್ತುತಿ ಟಿಎಸ್ ಪ್ರಸಾದ್. ಆತ್ಮೀಯ ಯುವ ಕೇಳುಗರೆ, ಆಕಾಶವಾಣಿ ಮಂಗಳೂರು ಮತ್ತು ಸರಕಾರಿ ಪ್ರಥಮ ದರ್ಜೆ ಕಾಲೇಜು ಹೆಬ್ರಿ ಇವರ ಸಹಯೋಗದಲ್ಲಿ ಕಾಲೇಜು ವಿದ್ಯಾರ್ಥಿಗಳಿಗೆ ಮತ್ತು ಸಾರ್ವಜನಿಕರಿಗೆ ಲೇಖನ ಮತ್ತು ಕಥೆ ಸ್ಪರ್ಧೆಗಳನ್ನು ಏರ್ಪಡಿಸಲಾಗಿದೆ. ಇದರಲ್ಲಿ ಉಡುಪಿ, ದಕ್ಷಿಣ ಕನ್ನಡ ಮತ್ತು ಕಾಸರಗೋಡು ಜಿಲ್ಲೆಗಳ ಕಾಲೇಜುಗಳ ಸ್ನಾತಕ ಮತ್ತು ಸ್ನಾತಕೋತ್ತರ ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕ ಯುವಕ ಯುವತಿಯರು ಭಾಗವಹಿಸಬಹುದು. ಇಲ್ಲಿನ ವಿದ್ಯಾಸಂಸ್ಥೆಗಳಲ್ಲಿ ವ್ಯಾಸಂಗ ಮಾಡುತ್ತಿದ್ದು ಇಲ್ಲಿ ವಾಸಿಸುತ್ತಿರುವ ಹೊರ ಜಿಲ್ಲೆ ಮತ್ತು ಹೊರ ರಾಜ್ಯದ ವಿದ್ಯಾರ್ಥಿಗಳು ಕೂಡ ಭಾಗವಹಿಸಬಹುದು. ಆದರೆ ಹೊರ ಜಿಲ್ಲೆ ಮತ್ತು ರಾಜ್ಯಗಳ ವಿದ್ಯಾಸಂಸ್ಥೆಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ ಮೂಲತಃ ಇಲ್ಲಿನ ವಿದ್ಯಾರ್ಥಿಗಳು ಭಾಗವಹಿಸುವಂತಿಲ್ಲ. ಮೂಲತಃ ಇಲ್ಲಿಯವರಾದರೂ ಹೊರ ಜಿಲ್ಲೆ ಮತ್ತು ರಾಜ್ಯಗಳಲ್ಲಿ ವಾಸಿಸುತ್ತಿರುವವರು ಕೂಡ ಭಾಗವಹಿಸುವಂತಿಲ್ಲ. ವಯೋಮಿತಿ 30 ವರ್ಷ. ಕನ್ನಡ, ತುಳು, ಕೊಂಕಣಿ ಮತ್ತು ಇಂಗ್ಲಿಷ್ ಭಾಷೆಗಳಲ್ಲಿ ಲೇಖನ ಮತ್ತು ಕಥೆಗಳನ್ನು ನೀವು ಬರೆಯಬಹುದು. ಎರಡಕ್ಕೂ ಪದಮಿತಿ 2,500 ರಿಂದ 3,000 ಪದಗಳು. ಓರ್ವ ಸ್ಪರ್ಧಿಯು ಎರಡೂ ವಿಭಾಗಗಳಲ್ಲಿ ಮತ್ತು ಎಲ್ಲಾ ಭಾಷೆಗಳಲ್ಲಿ ಸ್ಪರ್ಧಿಸಬಹುದು. ಬಹುಮಾನಗಳನ್ನು ಸ್ನಾತಕ, ಸ್ನಾತಕೋತ್ತರ ಮತ್ತು ಸಾರ್ವಜನಿಕ ವಿಭಾಗಗಳಲ್ಲಿ ಪರಿಗಣಿಸಲಾಗುವುದು. ಸ್ಪರ್ಧಿಗಳು ತಮ್ಮ ಹೆಸರು, ವ್ಯಾಸಂಗ ಮಾಡುತ್ತಿರುವ ವಿದ್ಯಾಸಂಸ್ಥೆ, ವಿಳಾಸ, ದೂರವಾಣಿ ಸಂಖ್ಯೆ ಇತ್ಯಾದಿ ವಿವರಗಳನ್ನು ಬರೆದ ಹಾಳೆಯನ್ನು ತಮ್ಮ ಬರಹದ ಜತೆ ಲಗತ್ತಿಸಿ ಕಳುಹಿಸಬೇಕು. ತಮ್ಮ ಬರಹದ ಮೇಲೆ ಯಾವ ವಿವರಗಳನ್ನು ಬರೆಯಬಾರದು. ಲಕೋಟೆಯ ಮೇಲೆ ಕೂಡ ತಮ್ಮ ವಿಳಾಸವನ್ನು ಸ್ಪಷ್ಟವಾಗಿ ಬರೆಯಬೇಕು. ದಯವಿಟ್ಟು ತಮ್ಮ ಬರಹದ ಒಂದು ಪ್ರತಿಯನ್ನು ನೀವೇ ಉಳಿಸಿಕೊಳ್ಳಿ. ಕಥಾ ಸ್ಪರ್ಧೆಯ ನಿಯಮಗಳು: ಅನುವಾದಿತ ಕಥೆಗಳಿಗೆ ಮತ್ತು ಈ ಹಿಂದೆ ಪ್ರಕಟವಾದ ಕಥೆಗಳಿಗೆ ಅವಕಾಶವಿಲ್ಲ. ಕಥಾವಸ್ತುವಿನ ಆಯ್ಕೆ ಕುರಿತು ಯಾವುದೇ ನಿಬಂಧನೆಗಳಿಲ್ಲ. ಆದರೆ ಲೇಖನ ಸ್ಪರ್ಧೆಯಲ್ಲಿ ಈಗ ಹೇಳುವ ಯಾವುದಾದರೂ ಒಂದು ವಿಷಯವನ್ನು ಆಯ್ಕೆ ಮಾಡಿಕೊಳ್ಳಬೇಕು. ಒಂದೊಂದು ವಿಷಯಕ್ಕೆ ಒಂದೊಂದು ಬಹುಮಾನ ಅಲ್ಲ, ವಸ್ತು ನಿರ್ವಹಣೆಯ ಪ್ರಬುದ್ಧತೆಯೇ ಇಲ್ಲಿ ಮಾನದಂಡ. ವಿಷಯಗಳು ಹೀಗಿವೆ ಕೇಳುಗರೆ: ಕೋವಿಡ್-19 ಲಾಕ್ಡೌನ್ ಮತ್ತು ಡಿಜಿಟಲ್ ಕ್ರಾಂತಿ, ಮಾನವ ಜನಸಂಖ್ಯಾ ಸಾಂದ್ರತೆ, ಪರಿಸರ ಮತ್ತು ಸಾಂಕ್ರಾಮಿಕ ಕಾಯಿಲೆಗಳು ಹಾಗೂ ರೋಗಗಳು. ಕೋವಿಡ್-19 ಲಾಕ್ಡೌನ್, ಆರ್ಥಿಕ ಮತ್ತು ವಾಣಿಜ್ಯ ಕಂಪನಗಳು ಮತ್ತು ಪಶ್ಚಾತ್ ಕಂಪನಗಳು. ಕೋವಿಡ್-19 ಲಾಕ್ಡೌನ್ ಮತ್ತು ಸಾಮಾಜಿಕ ಕೌಟುಂಬಿಕ ಬಿಕ್ಕಟ್ಟುಗಳು. ಕೋವಿಡ್-19 ಕಾಯಿಲೆ ಮತ್ತು ವೈದ್ಯಕೀಯ ತ್ಯಾಜ್ಯಗಳ ನಿರ್ವಹಣೆ. ಕೋವಿಡ್-19 ಕಾಯಿಲೆ ಮತ್ತು ಲಾಕ್ಡೌನ್ ಶೈಕ್ಷಣಿಕ ವ್ಯವಸ್ಥೆಯ ಮೇಲೆ ಅವುಗಳ ದೀರ್ಘಕಾಲೀನ ಪರಿಣಾಮಗಳು. ಕೋವಿಡ್-19 ಕಾಯಿಲೆಯನ್ನು ಮಾಧ್ಯಮ ವರದಿ ಮಾಡಿದ, ನಿಭಾಯಿಸಿದ ಮತ್ತು ನಿರ್ವಹಿಸಿದ ರೀತಿ. ಕೋವಿಡ್-19 ಸಂಕಟ ಕಾಲದಲ್ಲಿಯೂ ಯಾರೂ ಗುರುತಿಸದ ವೀರರು. ಕೋವಿಡ್-19 ಕಾಯಿಲೆಯು ಮತಪಂಥ ಮತ್ತು ನಂಬಿಕೆಯ ವ್ಯವಸ್ಥೆಗಳನ್ನು ಅಪ್ರಸ್ತುತಗೊಳಿಸಿದೆ. ಕೋವಿಡ್-19 ಮಹಾರಹಸ್ಯ, ಬಟಾಬಯಲಿನಲ್ಲಿ ಅಧಿಕೃತ ಮತ್ತು ಅನಧಿಕೃತ ಗುಟ್ಟುಗಳು. ಕೋವಿಡ್-19 ಕಾಯಿಲೆ ಖ್ಯಾತಿ ಮತ್ತು ಕುಖ್ಯಾತಿಯ ರಾಜಕೀಯ. ಕೋವಿಡ್-19 ಮಹಾಮಾರಿಯ ಸಂದರ್ಭದಲ್ಲಿ ವೈದ್ಯಕೀಯ ರಂಗ ಮತ್ತು ವೈದ್ಯಕೀಯ ಉದ್ಯಮ ಎದುರಿಸಿದ ವಿಶ್ವಾಸಾರ್ಹತೆಯ ಸಂಕಟಗಳು. ಇವಿಷ್ಟು ವಿಷಯಗಳಲ್ಲಿ ಯಾವುದಾದರೂ ಒಂದು ವಿಷಯವನ್ನು ಆಯ್ಕೆ ಮಾಡಿ ನೀವು ಲೇಖನವನ್ನು ಬರೆಯಬಹುದು. ಲೇಖನ ಹಾಗೂ ಕಥೆಗಳು ತಲುಪಬೇಕಾದ ನಮ್ಮ ವಿಳಾಸ: ನಿಲಯ ನಿರ್ದೇಶಕರು, ಯುವವಾಣಿ ಸ್ಪರ್ಧೆ ವಿಭಾಗ, ಆಕಾಶವಾಣಿ ಮಂಗಳೂರು, 5750004. ಇಮೇಲ್ ವಿಳಾಸ AIR@gmail.com. ಇಮೇಲ್ನಲ್ಲಿ ಲೇಖನ ಮತ್ತು ಕಥೆ ಕಳುಹಿಸುವವರು ಬರಹದ ಫೋಟೋಗಳನ್ನು ಕಳುಹಿಸಬಾರದು. ಬರಹಗಳು ನುಡಿ ತಂತ್ರಾಂಶದಲ್ಲಿ ಇರಬೇಕು. ಇತರ ಮಾಹಿತಿಗಳಿಗಾಗಿ ಸಂಪರ್ಕಿಸಬಹುದಾದ ನಮ್ಮ ದೂರವಾಣಿ ಸಂಖ್ಯೆಗಳು 9449929373 ಹಾಗೂ 9844749501. ನಿಮ್ಮ ಬರಹಗಳು ನಮಗೆ ತಲುಪಬೇಕಾದ ಕೊನೆಯ ದಿನಾಂಕ ಇದೇ ಸೆಪ್ಟೆಂಬರ್ 10 ತಾರೀಖು. ಕೇಳುಗರೆ, ಇದೊಂದು ಪ್ರಕಟಣೆ. ಸರಕಾರದ ಸೂಚನೆಯಂತೆ ನ್ಯಾಯಬೆಲೆ ಅಂಗಡಿಗಳಲ್ಲಿ ಇ-KYC ಮಾಡಲಾದ ಪಡಿತರ ಚೀಟಿ ಫಲಾನುಭವಿಗಳನ್ನು ಹೊರತುಪಡಿಸಿ ಉಳಿದಿರುವ ಫಲಾನುಭವಿಗಳ ಇ-KYC ನ್ಯಾಯಬೆಲೆ ಅಂಗಡಿಗಳ ಮೂಲಕ ತಿಂಗಳ 1ನೇ ತಾರೀಖಿನಿಂದ 10ನೇ ತಾರೀಖಿನವರೆಗೆ ಇ-KYC ಮರು ನಡೆಸಲಾಗುತ್ತಿದೆ. 2021 ಸೆಪ್ಟೆಂಬರ್ ತಿಂಗಳಲ್ಲಿ ಈ ಕೆವೈಸಿ ಮಾಡಲು ಕೊನೆಯ ಅವಕಾಶವಾಗಿರುತ್ತದೆ. ತದನಂತರ ಈ ಕೆವೈಸಿ ಮಾಡದ ಪಡಿತರ ಚೀಟಿದಾರರ ಪಡಿತರವನ್ನು ತಡೆಹಿಡಿಯಲಾಗುವುದು. ಪಡಿತರ ಚೀಟಿದಾರರು ತಮ್ಮ ಕುಟುಂಬದ ಎಲ್ಲಾ ಸದಸ್ಯರ ಈ ಕೆವೈಸಿ ನೀಡಬೇಕಾಗಿದ್ದು, ಜಿಲ್ಲೆಯಲ್ಲಿ ಚಾಲ್ತಿಯಿರುವ ಅಂತ್ಯೋದಯ ಹಾಗೂ ಆದ್ಯತಾ ಪಡಿತರ ಚೀಟಿಗಳ ಈ ಕೆವೈಸಿ ನೀಡಲು ಆಧಾರ್ ಕಾರ್ಡ್, ಎಲ್ಪಿಜಿ ದಾಖಲೆ, ಜಾತಿ ಪ್ರಮಾಣ ಇದ್ದಲ್ಲಿ ಆದಾಯ ಪ್ರಮಾಣ ಪತ್ರ, ಎಂಡೋಸಲ್ಫಾನ್ ಪೀಡಿತರಂತಹ ವಿಶೇಷ ವರ್ಗದವರು ಹೊಂದಿರುವ ದೃಢ ಪತ್ರಗಳಿದ್ದಲ್ಲಿ ಅವುಗಳೊಂದಿಗೆ ತಮಗೆ ಸಂಬಂಧಪಟ್ಟ ನ್ಯಾಯಬೆಲೆ ಅಂಗಡಿಗಳಿಗೆ ತೆರಳಿ ಈ ಕೆವೈಸಿ ಮಾಡಲು ತಿಳಿಸಿದೆ. 2020 ಫೆಬ್ರವರಿ ನಂತರ ವಿತರಿಸಿರುವ ಹೊಸ ಹಾಗೂ ತಿದ್ದುಪಡಿ ಮಾಡಲಾದ ಪಡಿತರ ಚೀಟಿಗಳನ್ನು ಬಿಟ್ಟು ಮೊದಲ ಹಂತದಲ್ಲಿ ಈ ಕೆವೈಸಿ ಮಾಡದಿರುವ ಅಂತ್ಯೋದಯ, ಆದ್ಯತಾ ಹಾಗೂ ಆದ್ಯತೇತರ ಪಡಿತರ ಚೀಟಿಗಳಿಗೆ ಈ ಕೆವೈಸಿ ಕಡ್ಡಾಯವಾಗಿ ಮಾಡಲೇಬೇಕಾಗಿದ್ದು, ಈ ಕೆವೈಸಿ ನೀಡಲು ಯಾವುದೇ ಶುಲ್ಕವಿರುವುದಿಲ್ಲ. ಇದನ್ನು ಉಚಿತವಾಗಿ ಮಾಡಲು ಕ್ರಮ ವಹಿಸಲಾಗಿದ್ದು, ಜಿಲ್ಲೆಯ ಎಲ್ಲಾ ಪಡಿತರ ಚೀಟಿದಾರರು ಸಹಕರಿಸಲು ಕೋರಿದೆ. ಈ ಕೆವೈಸಿ ಸಂಗ್ರಹಣೆ ಯಾರಾದರೂ ಹಣ ಕೇಳಿದಲ್ಲಿ ಅಥವಾ ಏನಾದರೂ ದೂರುಗಳಿದ್ದರೆ ಅಥವಾ ಹೆಚ್ಚಿನ ಮಾಹಿತಿಗಳು ಬೇಕಾಗಿದ್ದಲ್ಲಿ ಸಂಬಂಧಪಟ್ಟ ತಾಲೂಕು ತಹಶೀಲ್ದಾರರು ಮತ್ತು ಸಹಾಯಕ ನಿರ್ದೇಶಕರು ಅನೌಪಚಾರಿಕ ಪಡಿತರ ಪ್ರದೇಶ ಮಂಗಳೂರು ಇವರ ಕಚೇರಿಯನ್ನು ಸಂಪರ್ಕಿಸಬಹುದಾಗಿದೆ ಎಂದು ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿಗಳ ಪ್ರಕಟಣೆ ತಿಳಿಸಿದೆ. ಪ್ರಕಟಣೆ ಕೇಳಿದಿರಿ. ಕೇಳುಗರೆ, ಇದೀಗ ರೂಪಾ ಹಾಗೂ ದೀಪಾ ಹಾಡಿರುವ ಭಕ್ತಿಗೀತೆ ಬಾರಯ್ಯ ರಂಗ. ಪಾಪನ್ಗಳ ಕಳೆದು ಮುಂದಿನ ಜನ್ಮ ಸಫಲವಗೈದು ತಂದೆ ಶ್ರೀ ಪುರಂದರ ವಿಠಲ ನೀನೊಲಿದು ತಂದೆ ಶ್ರೀ ಪುರಂದರ ವಿಠಲ ನೀನೊಲಿದು ಎಂದೆಂದೇ